ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಈ ಹಲೋ ಕಿಸಾನ್ ವಾಣಿ ರೈತರಿಗಾಗಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಎಸ್ ಓಂಕಾರಪ್ಪ, ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು, ಮತ್ತು ಡಾಕ್ಟರ್ ರುದ್ರಗೌಡ, ಬೇಸಾಯ ಶಾಸ್ತ್ರಜ್ಞರು, ಕೆವಿಕೆ ಬಬ್ಬೂರು ಫಾರಂ ಹಿರಿಯೂರು. ರೈತ ಬಾಂಧವರು ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗಳಲ್ಲಿ ರೋಗ ಹಾಗೂ ಕೀಟಗಳ ನಿರ್ವಹಣೆ ಈ ವಿಷಯವಾಗಿ ಕುರಿತಂತೆ ಚಿತ್ರದುರ್ಗ ಆಕಾಶವಾಣಿಯ ಮೊಬೈಲ್ ಸಂಖ್ಯೆಗಳಾದ 9448640273 ಅಥವಾ 9141970272 ಇವುಗಳಿಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳ ಕುರಿತಂತೆ ಅತಿಥಿಗಳೊಂದಿಗೆ ನೇರವಾಗಿ ಸಂವಾದವನ್ನ ನಡೆಸಬಹುದು. ಕೇಳಿ ಹಲೋ ಕಿಸಾನ್ ವಾಣಿ ರೈತರಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ. ನಮಸ್ಕಾರ ರೈತ ಬಾಂಧವರೇ, ಹಲೋ ಕಿಸಾನ್ ವಾಣಿ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಈಗ ಮೆಕ್ಕೆಜೋಳ ಮತ್ತು ಈರುಳ್ಳಿಯಲ್ಲಿ ಕೆಲವು ಸಮಸ್ಯೆಗಳು ಕಾಣಿಸ್ಕೊಂಡಿದೆ ಅಂತ ಬಹಳಷ್ಟು ಎಲ್ಲ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅಂದರೆ ಮೆಕ್ಕೆಜೋಳದಲ್ಲಿ ಸೈನಿಕ ರೋಗ ಮತ್ತು ಕೇದಿಗೆ ರೋಗ ಒಂದು ಸಮಸ್ಯೆ ಇದ್ದು, ಮತ್ತು ಈರುಳ್ಳಿಯಲ್ಲಿ ನೇರಳೆ ಮಚ್ಚೆ ರೋಗ, ಗೆಡ್ಡೆಕಳ ರೋಗದ ಸಮಸ್ಯೆಗಳು ಕಂಡು ಬಂದಿದೆ ಅಂತ ನಮ್ಮ ರೈತ ಬಾಂಧವರು ಎಲ್ಲ ನಮ್ಮ ವಿಜ್ಞಾನಿಗಳಿಗೆ ಇದ್ರ ಬಗ್ಗೆ ಸ್ವಲ್ಪ ಕಂಪ್ಲೇಂಟ್ ಎಲ್ಲ ಮಾಡ್ತಿದ್ದಾರೆ. ಅಂದ್ರೆ ಈಗ ಮಳೆನೂ ಸ್ವಲ್ಪ ಪ್ರಾರಂಭ ಆಗಿದೆ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಇಂಥ ಸಮಸ್ಯೆ ಇದ್ರೆ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಮತ್ತು ಯಾಕೆ ಬರುತ್ತೆ ಅದು, ಅದಕ್ಕೆ ಕಾರಣ ಏನು, ಮತ್ತೆ ಬರಲಾರ್ದಂಗೆ ಯಾವ ರೀತಿ ನೋಡ್ಕೋಬೇಕು, ಇದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರು ಫಾರ್ಮ್ನಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಎಸ್ ಓಂಕಾರಪ್ಪ ಅವರು. ನಮಸ್ಕಾರ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೇನೆ ಬೇಸಾಯ ಶಾಸ್ತ್ರಜ್ಞರಾದಂತಹ ಡಾಕ್ಟರ್ ರುದ್ರಗೌಡ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ರೈತ ಬಾಂಧವರೇ, ಈಗಾಗಲೇ ನಾವು ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಗಳನ್ನು ಹೇಳಿದ್ದೀವಿ, 9448640273 ಹಾಗೂ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಅಂದರೆ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂಗೆ, ಅದರ ಜೊತೆಗೆ ನಿಮ್ದು ಒಂದು ಕೃಷಿಗೆ ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಯಾವ ರೋಗ ಇರ್ಬೋದು ಅಥವಾ ಗೊಬ್ಬರ ಹಾಕೋದಿರ್ಬೋದು, ಏನೇನಿದ್ರೆ ನೀವು ಪ್ರಶ್ನೆಗಳನ್ನು ಕೇಳಿಕ್ಕೆ ಅವಕಾಶ ಇದೆ. ಸರ್, ಈಗ ಭಾಳಷ್ಟು ರೈತರು ಹೇಳ್ತಾ ಇದ್ದಾರೆ ಮೆಕ್ಕೆಜೋಳದಲ್ಲಿ ಸೈನಿಕ ಹುಳು ಕಾಣಿಸ್ಕೊಂಡತ್ತೆ, ಈ ಕೇದಿಗೆ ರೋಗದ ಸಮಸ್ಯೆನೂ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ, ಮತ್ತೆ ಈರುಳ್ಳಿ ನಮ್ಮ ಭಾಗದಲ್ಲಿ ಈರುಳ್ಳಿನ ಒಂದು ಮುಖ್ಯವಾದ ಬೆಳೆ, ಇದರಲ್ಲಿ ನೇರಳೆ ಮಚ್ಚೆ ರೋಗ, ಗೆಡ್ಡೆ ಕೊಳೆ ರೋಗ ಒಂದು ಸಮಸ್ಯೆಗಳು ಕಂಡು ಬಂದಿದೆ ಅಂತ ಹೇಳ್ತಾರೆ. ಅದರಲ್ಲೇ ಈಗ ಈ ಮಳೆ ಸ್ವಲ್ಪ ಜಾಸ್ತಿ ಬರೋದ್ರಿಂದ ಈರುಳ್ಳಿಯಲ್ಲಿ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾವಂತ ನಾವು ಹೇಳ್ತಾ ಇದ್ದಾರೆ. ಸರ್, ಇದ್ರ ಬಗ್ಗೆ ಹೇಳಿ ಸರ್, ನಮ್ಮ ರೈತರು ಹೆಂಗ ಅವನ್ನ ನಿರ್ವಹಣೆ ಮಾಡಬೇಕು, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ರೈತ ಬಾಂಧವರಲ್ಲಿ ನಾವು ಇವತ್ತಿನ ದಿನ ಮುಖ್ಯವಾದ ಚರ್ಚೆ ಅಂದರೆ, ಈಗೇನೀಗ ನಮ್ಮ ಮುಂಗಾರು ಬೆಳೆಗಳಿದ್ದಾವೆ, ಇವುಗಳಿವಾಗ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ನಮ್ಮ ಬಬ್ಬೂರು ಫಾರಮ್ಮು, ಈ ಹಿರಿಯೂರಿನಲ್ಲಿರೋ ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ದಿನನಿತ್ಯ ರೈತರು ಈ ನಮ್ಮ ಹಾಸ್ಪಿಟ್ಲಲ್ಲಿ ಹೆಂಗೆ ರೋಗಿಗಳು ಆ ರೀತಿ ರೈತರು ಬರ್ತಾ ಇದ್ದಾರೆ. ನಮಗಂತೂ ಬೇರೆ ಯಾವುದೇ ಕೆಲಸ ನಾವು ಗಮನಿಸಕ್ಕೆ ಆಗ್ತಾ ಇಲ್ಲ. ರೈತ ಬಂದವ್ರು ಬರ್ತಾರೆ, ಪಾಪ ಸರದಿಲ್ ಬಂದಾಗ ದೂರ ಸ್ಥಳದಿಂದ ಚಳ್ಳಕೆರೆ, ಹೊಸದುರ್ಗ, ಹಿರಿಯೂರು ಎಲ್ಲಾ ಕಡೆಯಿಂದ ರೈತ ಬಂದ್ರು ನಿರಂತರವಾಗಿ ಬರ್ತಾ ಇದ್ದಾರೆ. ಅವ್ರ ದಿನ ನಮ್ಮ ಕಚೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರುವ ಸಮಸ್ಯೆಗಳು ನೋಡಿಬಿಟ್ರೆ ಸಮಸ್ಯೆ ಗಂಭೀರವಾಗಿದೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಪಾಪ ದೂರದ ಸ್ಥಳದಿಂದ ಅವರು ನಮ್ಮ ಆ ಕಚೇರಿನ ಹುಡುಕೊಂಡು ಮಾಹಿತಿಗೆ ಬರ್ತಾರೆ ಅಂದ್ರೆ, ಸೊ ಅವರು ಅಲ್ಲಿ ಸಮಸ್ಯೆ ಗಂಭೀರವಾಗಿದೆ ಅನ್ನ ಗಂಭೀರತೆಯನ್ನು ತೋರಿಸುತ್ತಾರೆ. ಹೌದು, ಖಂಡಿತ. ಈ ನಿಟ್ಟಿನಲ್ಲಿ ನಾವುಗಳು ಕೂಡ ಬಂದಂತ ಪ್ರತಿಯೊಬ್ಬ ರೈತ ಬಂದ್ರಿಗೂ ಕೂಡ ನಾವು ಮಧ್ಯಾಹ್ನ ಊಟ ಮಾಡಕ್ಕೆ ನಮಗೆ ಸಮಯ ಆಗಲ್ಲ, ಯಾಕಂದ್ರೆ ದೂರದಿಂದ ಬಂದಂತ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಾವು ಊಟ